ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30.38. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸೋನು ನಿಗಲ್ ಅವರ ಸ್ವರದಲ್ಲಿ ಹುಚ್ಚ ಚಿತ್ರದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್. ಕೊಲ್ಲಬೇಡ ಪ್ರೀತಿ ಹೆಸರಲಿ, ಈ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೆ ಪ್ರೀತಿಸು, ಈ ಉಸಿರಲೆ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೆ ಉಸಿರೆ, ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ, ಈ ಹೃದಯ ಗೆಲ್ಲಬೇಡ. ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಹೋ ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನೊಸಿರು. ಉಸಿರಲೆ ಜೀವಿಸು, ಈ ಉಸಿರನೆ ಸೇವಿಸು. ಬಾವುಂದೆ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೆ ಉಸಿರೆ, ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ, ಈ ಹೃದಯ ಗೆಲ್ಲಬೇಡ. ಜೊತೆಯವಳು ರಿಕ್ಕೆಯ ಮೇಲೆ ತಂದು ಕೂರಿಸಿದಳು. ಪ್ರೀತಿ ಹಾರ ದೂರ ಎಷ್ಟು ಹೇಳು, ನೀ ಹಾರುವಾಗ ಕಾಣಿಸ್ತೀವ ಹೇಳು. ಹೋ ಮೀರಿದ ಹೆಜ್ಜೆ ಮೇಲೆ ನಡೆವವಳು, ಬಂದರು ಬಾರದಿದ್ರು ಹೇಳದವಳು. ಪ್ರೀತಿಸುವ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ. ಉಸಿರಲೆ ಅರಳಿಸು, ಶಿರನೇ ಮರಳಿಸು ಬಾವುದೆ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯ ಗಿಲ್ಲಬೇಡ ಕಣ್ಣೀರಲೆ ಬೆಯುತ್ತಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲೇ ಪ್ರೀತಿಸು ಈ ಉಸಿರಲೇ ಪ್ರೀತಿಸು ಬಾವುಂದ ಒಂದು ಸಾರಿ ನನ್ನ ಪ್ರೀತಿಸು अपने 66वें वर्षगांठ पर समस्त देशवासियों को LIC पर विश्वास एवं भरोसा बनाए रखने के लिए हार्दिक धन्यवाद करते हैं LIC हर पल आपके साथ ಈಗ ಕೇಳಿ ಚೈತ್ರ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಚಿತ್ರದ ಗೀತೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಹರೆಯ ಮನಸ್ಸು ಮಿಲನ ನನಸು ಇನ್ನು ಮುಂದೆ ಕೇಳಿ ಅನುರಾಧ ಭಟ್ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿ ಅಚ್ಚುಮೆಚ್ಚು ಚಿತ್ರದ ಗೀತೆ, ಸಾಹಿತ್ಯ ಗೌಸ್ಪೀರ್, ಸಂಗೀತ ಸಂಯೋಜನೆ ಎಎಂ ನೀಲ್. ಅಳಿವು ಉಳಿವು ನಿನ್ನ ಕೈಲೆ, ಈ ಸುಳಿವು ನಿನಗೆ ಗೊತ್ತಿರಲೇ. ಕಣ್ಣೀಗ ನಿನ್ನ ಕನಸಲ್ಲಿ ನನ್ನಲ್ಲಿ ನಿನ್ನದೇ ತರಲೆ. ಮಾತು ಮಾತಿಗೂ ಹೀಗೆ ನೀನಗೂ ನಿನ್ನ ಕೂನಗೂ ಚಂದವು. ಬಹಳ ಸುಂದರ ಹೇ ಒಲವೇ, ನೀನು ಇರಲು ಹತ್ತಿರ ಈ ಬದುಕು ನಿಜಕ್ಕೂ ಬಹಳ ಸುಂದರ. अपने 66वें वर्षगांठ पर समस्त देशवासियों को LIC पर विश्वास एवं भरोसा बनाए रखने के लिए हार्दिक धन्यवाद करते हैं. LIC हर पल आपके साथ. ಈಗ ಕೇಳಿ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಮುಂಗಾರು ಮಳೆ ಎರಡು ಚಿತ್ರದ ಗೀತೆ, ಸಾಹಿತ್ಯ ಶಶಾಂಕ್, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ. Oh. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲು ಹಾಗೂ ಚಿತ್ರ ಅವರ ಸ್ವರದಲ್ಲಿ ಬಲ್ಲನ್ ಮಗ ಚಿತ್ರದ ಗೀತೆ. ಚೆಲುವೆ ಚೆಲುವೆ ಚೆಲುವೆ ಆಸೆಯ ಹೊತ್ತು ಬಂದೆ ನಾನು, ಪ್ರೀತಿಯ ಮುತ್ತು ರತ್ನ ಸುರಿಯುವೆನು. अपने 66वें वर्षगांठ पर समस्त देशवासियों को LIC पर विश्वास एवं भरोसा बनाए रखने के लिए हार्दिक धन्यवाद करते हैं. LIC हर पल आपके साथ. ಇನ್ನು ಮುಂದೆ ಕೇಳಿ ನಂದಿತಾ ಹಾಗೂ ರಾಜೇಶ್ ಕೃಷ್ಣ ಅವರ ಸ್ವರದಲ್ಲಿ ನನ್ನ ಸಿರೆ ಚಿತ್ರದ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್